ಇದು ಏನಾಗಿದೆ ಈಗ, ಇದು ಕುರಿ ಮತ್ತು ಮೇಕೆಗಳಲ್ಲಿ ಬರ್ತಕ್ಕಂತ ಒಂದು ಸಿಡುಬು ರೋಗಕ್ಕೆ ಸುಮಾರು 99% ಅಥವಾ 99% ಸಿಮಿಲರ್ ಇದೆ. ಸೌಮ್ಯತೆ ಇರೋದ್ರಿಂದ ಈ ಸೌಮ್ಯತೆಯೇ ನಮ್ಗೆ ರೋಗ ತಡೆಗಟ್ಟಲಿಕ್ಕೆ ಒಂದು ನಮ್ಗೆ ಒಂದು ಸಾಧನವಾಗಿ ಪರಿಣಮಿಸಿದೆ. ಅಂದ್ರೆ ಈಗ ನಮ್ಗೆ ಈಗ ಈ ರೋಗ ಸಡನ್ ಆಗಿದ್ರೆ ಬಂದ ಮೇಲೆ ಈ ರೋಗಕ್ಕೆ ಒಂದು ಸೂಕ್ತವಾದ ಲಸಿಕೆ ಇರ್ಲಿಲ್ಲ, ಈಗಲೂ ಇಲ್ಲ. ಸೊ ನಾವೇನ್ ಮಾಡ್ತಿದೀವಿ ಈಗ, ಕುರಿ ಸಿಡುಬು ಮತ್ತೆ ಮೇಕೆ ಸಿಡುಬುಗೆ ಏನು ಲಸಿಕೆ ಉಪಯೋಗಿಸ್ತೀವಿ ಅದೇ ಲಸಿಕೆನ ಉಪಯೋಗಿಸ್ಕೊಂಡು ನಾವು ಇವತ್ತು ಚರ್ಮಗಂಟು ರೋಗನ ಶೇಕಡ 100%-100% ನಾವು ಕಂಟ್ರೋಲ್ ಮಾಡ್ಲಿಕ್ಕೆ ತಡೆಗಟ್ಟಲಿಕ್ಕೆ ನಾವು ಸಫಲರ್ ಆಗಿದ್ದೇವೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಮತ್ತೆ ಈ ರೋಗಕ್ಕೆ ಯಾವ್ದೇ ಒಂದು ಇದು ಏನೋ ಒಂದು ರಿಸರ್ವೇರ್ ಹೋಸ್ಟ್ ಅಂತ ಹೇಳಿ ಶೇಖರಿಸಲ್ಪಟ್ಟ ಯಾವ್ದೇ ಒಂದು ಹೋಸ್ಟ್ ಗಳಿಲ್ಲ. ಮತ್ತೆ ಇದು ಏನು ನಾಟಿ ಹಸುಗಳಿಗಿಂತ ಜಾಸ್ತಿ ಇದು ಕ್ರಾಸ್ ಬ್ರೀಡ್ ಕ್ರಾಸ್ ಅಂದ್ರೆ ನಾವು ಏನಂತೀವಿ ಮಿಶ್ರ ತಳಿ HF ಜಾತಿಗಳಲ್ಲಿ ಈ ರೋಗದ ಒಂದು ತೀವ್ರತೆ ಜಾಸ್ತಿ. ಮತ್ತೆ ಈ ಚರ್ಮಗಂಟು ರೋಗ ಹೆಂಗೆ ಹರಡ್ತದೆ? ಇದು ಒಳ್ಳೆ ಪ್ರಶ್ನೆ ಇದು. ಸೊ ಈ ರೋಗ ಮುಖ್ಯವಾಗಿ ಒಂದ್ ಹೇಳ್ಬೇಕಂದ್ರೆ ಇದು ಪ್ರಾಣಿಜನ್ಯ ರೋಗ ಅಲ್ಲ, ಇದು ಮನುಷ್ಯರಿಗೆ ಬರದೇ ಇಲ್ಲ. ಇದು ಬರೀ ರಾಸುಗಳು ಅಂದ್ರೆ ಹಸುಗಳು ಮತ್ತೆ ಎಮ್ಮೆಗಳಿಗೆ ಬರ್ತಕ್ಕಂತ ರೋಗ, ಬೇರೆ ಯಾವುದೇ ಪ್ರಾಣಿಗೂ ಬರೋದಿಲ್ಲ, ಮನುಷ್ಯರು ಬರೋದಿಲ್ಲ ಈ ರೋಗ. ಈ ರೋಗ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಈ ರೋಗ ಮುಖ್ಯವಾಗಿ ಇದು ಒಂದು ರೋಗಾಣು ತುಂಬಾ ಸದೃಢವಾದ ಒಂದು ರೋಗಾಣು ಇದು. ಮತ್ತೆ ಇದರಲ್ಲಿ ಮೈ ಮೇಲೆ ಬರ್ತಕ್ಕಂತ ಒಂದು ಗುಳ್ಳೆ ತರ ಅಂದ್ರೆ ಒಂದು ಗಾಯ ತರ ಆಗುತ್ತೆ, ಇದೆ ಗಂಟುಗಳು ಫಾರ್ಮ್ ಆಗುತ್ತೆ. ಆ ಗಂಟುಗಳಲ್ಲಿ ವೈರಾಣು ಸುಮಾರು 35 ದಿನಗಳ ಕಾಲ ಅದರಲ್ಲಿರುತ್ತೆ. ಸೊ ಈ ಗಂಟುಗಳೇ ಬೇರೆ ಪ್ರಾಣಿಗಳಿಗೆ ರೋಗ ತರಲಿಕ್ಕೆ ಒಂದು ಮುಖ್ಯವಾದ ಒಂದು ಸಾಧನ, ಅಂದ್ರೆ ಇದೊಂದು ಸೋರ್ಸ್ ಆಫ್ ಇನ್ಫೆಕ್ಷನ್ ಅದೇನೆ. ಸೊ ಮತ್ತೆ ಇನ್ನೇನಿದೆ, ಈ ರೋಗಾಣು ರೋಗ ಬಂದಿರ್ತಕ್ಕಂತ ರಾಸಿನ ಜೊಲ್ಲಲ್ಲಿ ಅಥವಾ ಕಣ್ಣಲ್ಲಿ ಬರ್ತಕ್ಕಂತ ಗೀಜಲ್ಲಿ ಮೂಗೆ ಬರ್ತಕ್ಕಂತ ಗೊಣ್ಣೆನಲ್ಲಿ ಮತ್ತೆ ಎಲ್ಲ ಒಂದು ವೀರ್ಯ ಇದ್ರೊಳಗೆಲ್ಲವೂ ಕೂಡ ರೋಗಾಣು ಹರಡುತ್ತೆ. ಈ ರೋಗ ಮುಖ್ಯವಾಗಿ ಹೇಗೆ ಹರಡುತ್ತೆ ಅಂದ್ರೆ, ಪ್ರಮುಖವಾಗಿ ರಕ್ತ ಇರುವ ಸೊಳ್ಳೆಗಳು, ನೊಣಗಳು, ಅಂದ್ರೆ ಏನ್ ಹೇಳ್ತೀವಿ ನಾವು ಕುದುರೆ ನೊಣ ಅಂತ ಹೇಳ್ತೀವಿ, ಇದು ನೀಲಿ ನೀಲಿಯಾಗಿ ಕಾಣಿಸುತ್ತೆ ನೋಡಿ, ನಾವು ನೋಡಿದ್ವಿ ಕುದುರೆ ನೊಣ. ಮತ್ತೆ ಉಣ್ಣೆಗಳಿಂದ ರೋಗಗ್ರಸ್ತ ಪ್ರಾಣಿಗಳಿಂದ ಆರೋಗ್ಯವಂತ ರಾಸುಗಳಿಗೆ ಈ ರಕ್ತ ಇರುವ ರೋಗವಾಹಗಳು ಕಚ್ಚಿದಾಗ ಈ ರೋಗ ಮುಖ್ಯವಾಗಿ ಹರಡುತ್ತೆ. ಮತ್ತೆ ಇನ್ನೊಂದು ಏನಪ್ಪ ಅಂದ್ರೆ, ರೋಗಗ್ರಸ್ತ ಪ್ರಾಣಿಗಳ ಸಿಂಬಳ, ಜೊಲ್ಲು ಅಥವಾ ಇತರ ಸ್ರವಿಕೆಗಳಿಂದ ಕೂಡ ಮೇವು ಅಥವಾ ಈಗ ನೀರು ಕಲುಷಿತಗೊಂಡ್ರೆ ಅದರಿಂದನೂ ಕೂಡ ಈ ಆರೋಗ್ಯವಂತ ರಾಸುಗಳಿಗೆ ಈ ರೋಗ ಹರಡಬಹುದು. ಆಮೇಲೆ ಈಗ ಈ ರಾಸುಗಳಲ್ಲಿ ಚರ್ಮಗಂಟು ರೋಗ ಆರಂಭದಲ್ಲಿ ಹೆಂಗೆ ಶುರು ಆಗುತ್ತೆ, ಮತ್ತು ಅದು ಹೇಗೆ ಅದರ ಲಕ್ಷಣಗಳು ನಾವು ಕಂಡ್ಕೋಬಹುದು? ಸೊ ಚರ್ಮಗಂಟು ರೋಗ ಮೊದಲಿಗೆ ಅತಿಯಾದ ಜ್ವರ, ಅಂದ್ರೆ 41 ಡಿಗ್ರಿ ಅಟ್ಟಕೊಂಡ ಜ್ವರ ಇರುತ್ತೆ. ಅದರಿಂದ ಪ್ರಾರಂಭವಾಗಿ ಹಾಲಿನ ಇಳುವರಿ ಕಡಿಮೆ ಆಗುತ್ತೆ, ರಾಸುಗಳು ಮಂಕಾಗಿ ಕೂರ್ತವೆ, ಮತ್ತೆ ಮೇವು ಬಿಡ್ತವೆ, ಮೂಗು ಮತ್ತು ಕಣ್ಣುಗಳಲ್ಲಿ ನೀರು ಸೋದುವಿಕೆ ಶುರುವಾಗುತ್ತೆ. ಸೊ ಬಾಯಿಯಲ್ಲಿ ಜೊಲ್ಲು ಸುರಿಸುವುದು ಮತ್ತೆ ದುಗ್ಧರ ಸಂಗತಿಗಳನ್ನು ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ದುಗ್ಧರ ಸಂಗತಿಗಳು ಲಿಂಫ್ ನೋಡ್ಸ್ ನಮ್ಗೆ ದೂರದಿಂದಾನೇ ಕಾಣಿಸುವಷ್ಟು ದಪ್ಪ ಆಗ್ತದೆ. ಸೊ ಎನ್ಲಾರ್ಜ್ಮೆಂಟ್ ಆಫ್ ಲಿಂಫ್ ನೋಡ್ಸ್ ಅಂತ ಹೇಳ್ತೀವಿ ಅದಿರುತ್ತೆ. ಸೊ ಇದು ಈ ತರ ಲಕ್ಷಣಗಳ ಕಂಡು 48 ಗಂಟೆ ಒಳಗಡೆ ನಾವು ಈ ತಲೆ ಮೇಲೆ, ಕತ್ ಮೇಲೆ, ಕಾಲುಗಳು, ಆಮೇಲೆ ಕೆಚ್ಚಲ್ಗಳ ಮೇಲೆ ಪಾಯಿಂಟ್ ಅಂದ್ರೆ 0.5 ಸೆಂಟಿಮೀಟರ್ ವರೆಗೂ ಗಾತ್ರದ ಗಂಟುಗಳನ್ನ ಕಾಣಿಸ್ಕೊಳ್ತೀವಿ. ಸೊ ಈ ಗಂಟುಗಳು ಚರ್ಮಕ್ಕೆ ಅಂಟಿಕೊಂಡು ಬರ್ತವೆ, ಕೆಲವು ಸಲ ಏನಾಗುತ್ತೆ ಚರ್ಮದ ಕೆಳಗಡೆ ಮಾಂಸಖಂಡಕ್ಕೂ ಕೂಡ ಅಂಟಿಕೊಂಡು ಈ ಗಂಟುಗಳು ಬರ್ತವೆ. ಸೊ ಈ ಗಂಟುಗಳು ಕ್ರಮೇಣ ಒಣಗಿ, ಹಕ್ಕಳೆಯಾಗಿ, ತುರಿಕೆಗಳಾಗಿ ದೀರ್ಘಕಾಲದವರೆಗೂ ಕೂಡ ಉಳಿದು ಆರೋಗ್ಯವಂತ ರಾಸುಗಳಿಗೆ ವೈರಾಣು ಹರಡಲು ಒಂದು ಪ್ರಮುಖ ಸಾಧನವಾಗಿರ್ತವೆ ಈ ಗಂಟುಗಳು. ಮತ್ತೆ ಗರ್ಭವಿರೋ ರಾಸುಗಳಲ್ಲಿ ಶೇಕಡ 10%, ಗರ್ಭವಿರೋ ರಾಸುಗಳಲ್ಲಿ ಗರ್ಭಪಾತವಾಗಬಹುದು. ಆಮೇಲೆ ಹೋರಿಗಳ ವೃಷಣಗಳು, ಟೆಸ್ಟೀಸ್ ಅಂತ ಹೇಳಿ ವೃಷಣಗಳ ಮೇಲೂ ಕೂಡ ಈ ಒಂದು ಗಂಟುಗಳಾಗಿ ದೀರ್ಘಕಾಲದವರೆಗೆ ಬಂಜಿಯಾಗಿ ಉಳಿಯೋ ಒಂದು ಸಾಧ್ಯತೆಗಳು ಇರ್ತವೆ. ಸೊ ಸರಿಯಾದ ಚಿಕಿತ್ಸೆ ನೀಡಲಿಲ್ಲ ಅಂದ್ರೆ, ಟೈಮ್ ಸರಿಯಾಗಿ ಟ್ರೀಟ್ಮೆಂಟ್ ಕೊಡ್ಲಿಲ್ಲ ಅಂದ್ರೆ ಚರ್ಮದಲ್ಲಿರುವ ಗಂಟುಗಳು ಅತಿಯಾಗಿ ಕೊಳಿತವೆ, ಕೊಳೆತು ನೊಣಗಳ ಉಪಟಳದಿಂದ ಏನಾಗ್ತವೆ ಆಳವಾದ ರಂಧ್ರಗಳಾಗಿ ಹುಳ ಬಿದ್ದು ಬಾಧೆ. ಓಹೋ, ಸತ್ಬಿಡ್ತಾನೆ. ಆಮೇಲೆ ಮುಂದೆ ಇನ್ನೇನ್ ಮುಖ್ಯವಾದ ಲಕ್ಷಣ ಏನಂತೆ, ಕಾಲುಗಳಲ್ಲಿ ಎಸ್ಪೆಷಲಿ ಮುಖ್ಯವಾಗಿ ಗೊರಸಿನ ಮೇಲ್ಗಡೆ ಮತ್ತೆ ಈ ಹೊಟ್ಟೆಯ ಕೆಳಗಡೆ ನೀರು ತುಂಬಿಕೊಂಡ್ಬಿಡುತ್ತೆ. ಮತ್ತೆ ಬಾಯಿಯಲ್ಲಿ, ಮೂಗಿನಲ್ಲಿ, ಮೂಗಿನ ಹೊಸಳೆಗಳಲ್ಲೂ ಕೂಡ ಗಂಟುಗಳಾಗಿ ಗಾಯಗಳನ್ನ ನೋಡ್ತೀವಿ ನಾವು. ರೋಗಗ್ರಸ್ತ ರಾಸುಗಳು ಏನಾಗ್ತವೆ, ಈ ತರ ಇದು ಒಂದು ದೀರ್ಘಕಾಲದ ರೋಗ ಆಯ್ತು. ರಾಸುಗಳು ಬಡಕಲಾಗ್ತವೆ, ಎಚ್ಚರ ಭಾವ ಆಗುತ್ತೆ, ಕೆಮ್ಮು, ಶ್ವಾಸಕೋಶದ ಸೋಂಕಿನಿಂದ ರಾಸುಗಳು ಬಳಲ್ತವೆ. ಮತ್ತೆ ನೊಣಗಳ ಕಾಟದಿಂದ ಚರ್ಮದಲ್ಲಿ ಮೊಟ್ಟೆಯಲ್ಲಿ ರಂಧ್ರಗಳಾಗ್ತವೆ. ಇಷ್ಟು ಅಂದ್ರೆ ಹುಳ ಬೀಳ್ತವೆ ಅಂದ್ರೆ ಆ ತರ ನೊಣಗಳು ಮೊಟ್ಟೆ ಇಟ್ಬಿಟ್ಟು ಸಣ್ಣ ಸಣ್ಣ ಹುಳ ಬಿದ್ದು ರಾಸುಗಳಿಗೆ ತುಂಬಾ ಬಾಧೆನ ಉಂಟು ಮಾಡಿ ಇದು. ಮತ್ತೆ ನಾವು ಟ್ರೀಟ್ಮೆಂಟ್ ಸರಿ ಕೊಡಿಸ್ತಿಲ್ಲ ಅಂದ್ರೆ ಕಾಲುಗಳಲ್ಲಿ ಇರ್ತಕ್ಕಂತ ಊತ ಏನಾಗುತ್ತೆ ಅದು ಹೊಡೆದು ಅಲ್ಲಿಂದ ರಕ್ತ ಸ್ರವಿಕೆ ಆಗುವ ಸಾಧ್ಯತೆಗಳು. ಅಂದ್ರೆ ಮುಖ್ಯವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ಈ ರೋಗ ಒಂದು ತೀವ್ರತರವಾದ ರೈತನಿಗೆ ತೀರಾ ಆರ್ಥಿಕ ಸಂಕಷ್ಟವನ್ನ ಮಾಡ್ತಕ್ಕಂಥ ರೋಗ. ಕಾರಣ ಏನಪ್ಪ ಅಂದ್ರೆ ಇದು ಒಂದು ಹಾಲ್ ಕಡಿಮೆ ಇಳುವರಿ ಕಡಿಮೆ ಆಗ್ಬಿಡುತ್ತೆ ಅವ್ರಿಗೆ. ಎರಡನೇದು ಇದು ಬಂಜೆತನ ಮಾಡುತ್ತೆ, ಅಂದ್ರೆ ಈಗ ಹೋರಿಗಳಿರ್ಬೋದು ಅಥವಾ ಹಸುಗಳಿರ್ಬೋದು ಬಂಜೆತನ ಉಂಟು ಮಾಡುತ್ತೆ. ಮೂರನೇದು ಇದು ಒಂದು ದೀರ್ಘಕಾಲದ ರೋಗ ಆಗಿರೋದ್ರಿಂದ ಚಿಕಿತ್ಸಾ ವೆಚ್ಚ ಜಾಸ್ತಿ ಇರುತ್ತೆ, ಟ್ರೀಟ್ಮೆಂಟ್ ಕಾಸ್ಟ್ ಜಾಸ್ತಿ ಇರುತ್ತೆ. ಇವೆಲ್ಲವೂ ಆಗಿ ಕೂಡ ಸರಿ ಹೋಗ್ಲಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ಸರಿಯಾದ ಟೈಮ್ ಕೊಡುತ್ತಿಲ್ಲ ಅಂದ್ರೆ ರಾಸು ಸಾವನ್ನಪ್ಪಿ ಅದು ಕೂಡ ದೊಡ್ಡ ನಾಶ ಉಂಟು ಮಾಡುತ್ತೆ, ಉಂಟು ಮಾಡುತ್ತೆ. ಈ ಚರ್ಮಗಂಟು ರೋಗದ ವೈಶಿಷ್ಟ್ಯತೆ ಏನು? ಸೊ ಇದು ಈ ರೋಗ ಹೊಸದಾಗಿ ನಮ್ಮ ದೇಶದಲ್ಲಿ ಬಂದಿರೋದು, ಕೆಲವು ವೈಶಿಷ್ಟ್ಯತೆಗಳಿದೆ ಈ ರೋಗದಲ್ಲಿ. ಮುಖ್ಯವಾಗಿ ಏನಂದ್ರೆ ಕರುಗಳು ಮತ್ತು ಹಾಲು ಕರೆಯುವ ರಾಸುಗಳಲ್ಲಿ ಈ ರೋಗದ ತೀವ್ರತೆ ಜಾಸ್ತಿ ಇರುತ್ತೆ. ಆರೋಗ್ಯವಂತ ಇದು ರಾಸುಗಳಲ್ಲಿ ಬಂದರೂ ಕೂಡ ತೀವ್ರತೆ ತುಂಬಾ ಕಡಿಮೆ. ಮತ್ತೆ ಇನ್ನೊಂದು ಬಾರಿ ವಿಶೇಷತೆ ಏನಪ್ಪಾ ಅಂದ್ರೆ, ಒಂದು ಮನೆಯಲ್ಲಿ ನೀವು 10 ಹಸುಗಳಿದ್ರೆ 10 ಹಸುಗಳಿಗೂ ರೋಗ ಬರೋದಿಲ್ಲ, ಒಂದಕ್ಕೋ ಎರಡಕ್ಕೋ ಬರ್ತವೆ, ಮಿಕ್ಕದ 8 ಕಾರಣ ನಮಗೆ ಸರಿಯಾದ ಕಾರಣಗಳು ಕಂಡುಹಿಡಿಯಕ್ ಆಗ್ತಾ ಇಲ್ಲ. ಅಂದ್ರೆ ಈ ಎಲ್ಲ ಒಂದೇ ಒಂದು ಮನೆಯಲ್ಲಿ ಎಲ್ಲಾ ರಾಸುಗಳಿಗೆ ರೋಗ ಬರೋದಿಲ್ಲ. ಸೊ ಒಂದು 1-2% ಅಥವಾ ಏನ್ ಹೇಳ್ತೀವಿ ಆತರ ಬರುತ್ತೆ. ಮತ್ತೆ ಪ್ರಾಣಿಯಿಂದ ಪ್ರಾಣಿಗಳಿಗೆ ಹರಡುವ ಒಂದು ಸಾಧ್ಯತೆ ತುಂಬಾ ಕಡಿಮೆ. ಮೊದಲೇ ಹೇಳಿದಂಗೆ ಈ ರೋಗ ಮುಖ್ಯವಾಗಿ ರೋಗ ವಾಹಕಗಳಾದ ಸೊಳ್ಳೆಗಳು ಅಥವಾ ನೊಣಗಳು ಅಥವಾ ಈ ಉಣ್ಣೆಗಳನ್ನ ಅಂದ್ರೆ ರೋಗಗ್ರಸ್ತ ಪ್ರಾಣಿಯಿಂದ ರಕ್ತ ಹೀರಿ ಆರೋಗ್ಯವಂತ ಪ್ರಾಣಿಗೆ ಅದೇ ಸೊಳ್ಳೆಗಳು ನೊಣಗಳು ಅಥವಾ ಉಣ್ಣೆಗಳು ಕಚ್ಚಿದ್ರೆ ಮಾತ್ರ ಹೆಚ್ಚಿನ ರೀತಿಯಲ್ಲಿ ಈ ರೋಗ ಬರ್ತದೆ. ಹೀಗೆ ಈ ಒಂದು ಚರ್ಮಗಂಟು ರೋಗದಿಂದ ಮರಣೋತ್ತರವಾಗಿ ಈ ರೋಗದಿಂದ ಮೃತಪಟ್ಟ ರಾಸುಗಳಲ್ಲಿ ನಾವು ಏನನ್ನ ಕಾಣಬಹುದು? ಸೊ ಚರ್ಮಗಂಟು ರೋಗ ಈಗ ರೋಗಕ್ಕೆ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಚಿಕಿತ್ಸೆ ಕೊಟ್ಟು ಫಲಕಾರಿ ಆಗದೇನೆ ಬಿಟ್ರೆ ಮರಣೋತ್ತರ ಪರೀಕ್ಷೆಯನ್ನ ನಾವೇನ್ ನೋಡ್ತೀವಿ ಅಂದ್ರೆ ಮೈ ಮೇಲೆ ಇರ್ತಕ್ಕಂಥ ಏನ್ ಗಾಯಗಳು ಗಂಟುಗಳು ಇರ್ತವಲ್ಲ ಅದೇ ತರಹದ ದೇಹದ ಹೊರಭಾಗದಲ್ಲಿ ಇರ್ತಕ್ಕಂಥ ಚರ್ಮದ ಗಂಟುಗಳು ಅದೇ ತರ ದೇಹದ ಒಳಗಡೆಯೂ ಕೂಡ ಬಹುತೇಕ ಅಂಗಗಳಲ್ಲಿ ತೀವ್ರ ಸ್ವರೂಪದ ಗಾಯಗಳನ್ನ ನೋಡ್ತೀವಿ ನಾವು. ಮುಖ್ಯವಾಗಿ ಹೊಟ್ಟೆಯಲ್ಲಿ, ಕರುಳಿನಲ್ಲಿ, ಶ್ವಾಸಕೋಶದಲ್ಲಿ, ಗರ್ಭಕೋಶಗಳಲ್ಲಿ, ಮತ್ತೆ ವೃಷಣಗಳು ಮತ್ತು ಇತರ ಪ್ರಮುಖ ಅಂಗಗಳಲ್ಲಿ ಈ ತರ ಗಂಟುಗಳನ್ನ ಮತ್ತೆ ಗಾಯಗಳನ್ನ ನಾವು ನೋಡ್ತೀವಿ. ಡಾಕ್ಟರ್, ಈ ಚರ್ಮಗಂಟು ರೋಗ ಇದರ ದೃಢೀಕರಣಕ್ಕೆ ರೈತರು ಅಥವಾ ಪಶುವೈದ್ಯರು ಯಾವ ಮಾದರಿಯನ್ನ ಸಾಮಾನ್ಯವಾಗಿ ಪ್ರಯೋಗಕ್ಕೆ ಕಳಿಸ್ತಾರೆ? ಇದು ಒಳ್ಳೆ ಪ್ರಶ್ನೆ ಸರ್. ಇದು ರೋಗ ದೃಢಪಡಿಸೋದು ಈಗ ಹೊಸ ಹೊಸ ಪರೀಕ್ಷೆಗಳು ಬಂದಿದೆ. ಸೊ ಅದರಲ್ಲಿ ರೋಗಗ್ರಸ್ತ ಪ್ರಾಣಿಯ ಚರ್ಮದ ಮೇಲಿರುವ ಗಂಟುಗಳು ಗಾಯ ಏನಂತ ಚರ್ಮದ ಅದು ವೈರಾಣು ಯಥೇಚ್ಛವಾಗಿರುತ್ತೆ ಅದರಲ್ಲಿ ಗಂಟುಗಳು. ಸೊ ಹಾಗಾಗಿ ಈ ಚರ್ಮದ ಮೇಲಿರ್ತಕ್ಕಂಥ ಗಂಟುಗಳು ನಮ್ಗೆ ರೋಗ ದೃಢಪಡಿಸಲು ಪ್ರಮುಖ ಮಾದರಿಗಳಾಗ್ತವೆ. ಎರಡನೇದು ರೋಗಗ್ರಸ್ತ ರಾಸಿನ ರಕ್ತ ಅಥವಾ ಗೊಣ್ಣೆ, ಕಣ್ಣಿನ ಸ್ರವಿಕೆ ಅಥವಾ ಬಾಯಿಯಲ್ಲಿ ಜೊಳ್ಳು, ಇದನ್ನೆಲ್ಲ ಕೂಡ ನಾವು ನೀವು ಪ್ರಯೋಗಕ್ಕೆ ರೈತರು ಅಥವಾ ಪಶುವೈದ್ಯರು ಕಳಿಸ್ಕೊಡ್ತೀರಿ ನಾವು ದೃಢಕರಿಸಬಹುದು. ಅಥವಾ ಮರಣ ಹೊಂದಿದ ರಾಸುಗಳಲ್ಲಿ ಚರ್ಮದ ಮೇಲಿರುವ ಗಂಟುಗಳು ಅಥವಾ ಅಂಗಾಂಗಗಳು, ಶ್ವಾಸಕೋಶ, ಮೂತ್ರಕೋಶ, ಕರಳು ಇವುಗಳನ್ನ ಕಳಿಸಿದ್ರು ಕೂಡ ನಾವು ರೋಗನ ದೃಢೀಕರಿಸಬಹುದು. ನಾವು ಪ್ರಯೋಗಾಲಯದಲ್ಲಿ ಇತ್ತೀಚೆಗೆ ಈಗ ನಾವು ಕೋವಿಡ್ ಬಂದ ನಾವು RT-PCR ಅಂತ ಹೇಳ್ತೀವಲ್ಲ ಅದರ PCR ಪರೀಕ್ಷೆ ಮಾಡಿ ನಾವು ಈ ರೋಗನ ದೃಢಪಡಿಸ್ತೀವಿ ಸರ್. ಆಮೇಲೆ ಡಾಕ್ಟರ್, ಈ ಚರ್ಮಗಟ್ಟು ರೋಗ ಯಾವ ಪರೀಕ್ಷೆಗಳಿಂದ ಪ್ರಯೋಗಾಲಯದಲ್ಲಿ ಇದನ್ನ ಖಚಿತಪಡಿಸಲಾಗುತ್ತೆ ಅಂತ ಅದನ್ನ ತಿಳ್ಕೊಟ್ರಿ. ಈಗ ಈ ರೋಗಕ್ಕೆ ಚಿಕಿತ್ಸಾ ಪರಿಣಾಮಗಳೇನು ಡಾಕ್ಟರ್? ಓಕೆ ಸರ್, ಇದು ರೈತರು ಮುಖ್ಯವಾಗಿ ನಾನು ಇಲ್ಲಿಂದ ಹೇಳೋದನ್ನ ನಾವು ರೈತರು ಗಮನ ಕೊಟ್ಟು ಕೇಳ್ಕೊಬೇಕಿದ್ರು. ಚಿಕಿತ್ಸೆ ರೋಗಗ್ರಸ್ತ ರಾಸುಗಳನ್ನು ಮೊದಲನೇದಾಗಿ ರೋಗಗ್ರಸ್ತ ರಾಸುಗಳನ್ನು ಪ್ರತ್ಯೇಕಿಸಬೇಕು, ಸಮರೇಟ್ ಮಾಡಬೇಕು, ರಾಸುಗಳಿಂದ ಅದನ್ನ ಪ್ರತ್ಯೇಕಿಸಬೇಕು. ತಜ್ಞ ಪಶುವೈದ್ಯರನ್ನ ಕಂಡು ರಾಸುಗಳಿಗೆ ಸೂಕ್ತ ಜೀವ ಆಂಟಿಬಯೋಟಿಕ್ಸ್ ಅಥವಾ ನೋವು ನಿವಾರಕ ಅಥವಾ ಊತ ಇರುತ್ತಲ್ಲ ಕಾರಕ ಊತ ಕಡಿಮೆ ಊತ ನಿವಾರಕ ಔಷಧಿಗಳನ್ನು ಕೊಡಿಸಬೇಕು. ಸೊ ಮತ್ತೆ ಇನ್ನೊಂದು ಗಾಯನೇ ಮೇನ್ ಇದೆ, ಮೇನ್ ಮೈನಲ್ಲಿ ಇರ್ತಕ್ಕಂಥ ಗಾಯಗಳು. ಈ ಗಾಯಗಳಿಗೆ ನೊಣ ಕೂತ್ಕೊಳ್ತಾ ಇರೋದ್ರೆ ನಾವು ಅದಕ್ಕೆ ಮುಂದೆ ನಾನು ಹೇಳ್ತೀನಿ ಏನ್ ಮಾಡ್ಬೇಕು ಅಂತ ಮುಂದೆ ಹೇಳ್ತೀನಿ. ಗಾಯಗಳ ನಿರ್ವಹಣೆ ಒಂದು ಮುಖ್ಯವಾದ ಒಂದು ಸ್ಟೆಪ್ ಈ ರೋಗ ಚಿಕಿತ್ಸೆನಲ್ಲಿ. ಈ ರೋಗ ಸಂಪೂರ್ಣವಾಗಿ ಒಂದು ಹಸು ಬಂದ್ಮೇಲೆ ಸಂಪೂರ್ಣವಾಗಿ ಗುಣಮುಖ ಆಗ್ಲಿಕ್ಕೆ ಸುಮಾರು 15-30 ದಿನಗಳವರೆಗೂ ಬೇಕಾಗುತ್ತೆ, ಬಹಳ ದಿನ ಬೇಕಾಗುತ್ತೆ. ಮತ್ತೆ ರೈತರು ತುಂಬಾ ಒಂದು ಪೇಷಂಟ್ ಅಂದ್ರೆ ಕಾಳಜಿಯಿಂದ ಇರಬೇಕು, ಪ್ರಾಣಿಗಳಿಗೆ ಟ್ರಾಫ್ ಕೊಡಬಾರ್ದು, ಕಾಳಜಿಯಿಂದ ಇರಬೇಕು. ವಿಶ್ರಾಂತಿ ತಗೊಳಕ್ಕೆ ನೀವು ಬಿಡಬೇಕು. ವಿಶ್ರಾಂತಿ ಅಂದ್ರೆ ಇದು ಮುಂದೆ ಹೇಳ್ತೀನಿ, ರೋಗ ಇಲ್ಲದೆ ಹೀಗೆ ಮನುಷ್ಯರಿಗೆ ಮಕ್ಕಳಿಗೆ ಅಮ್ಮ ಬರ್ತಿದ್ರು ನೋಡಿ. ಹೌದು, ಅಮ್ಮ ಮನುಷ್ಯರಿಗೆ ಯಾವ ತರ ಅಮ್ಮ ಅಂತ ಸಿಡು ಬರೋದು. ಹೌದು, ಬರ್ತಿದ್ರಲ್ಲ ಅದೇ ತರ ಹಸುಗಳಿಗೆ ಬರ್ತಿದ್ರೆ ಸಿಡು ಬರೋದು. ಸೊ ಹಾಗಾಗಿ ಇದಕ್ಕೊಂದು 15-20 ದಿನ 30 ದಿನವರೆಗೂ ಬೇಕಾಗತ್ತೆ ಫುಲ್ ರಿಕವರಿ ಆಗ್ಲಿಕ್ಕೆ. ಸೊ ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ಈ ಕಾಯಿಲೆ ನಾವು ನೋಡಿದ್ರೆ ನಾನು ಮೊದಲು ಹೇಳುವಾಗ ಕಾಯಿಲೆ ಬಹಳ ಮುಖ್ಯವಾಗಿ ನೊಣಗಳು ಸೊಳ್ಳೆ ಉಣ್ಣೆಗಳಿಂದ ಹರಡಲು ಪಡೋದ್ರಿಂದ ನಾವು ರೋಗ ಬಂದಿರ್ತಕ್ಕಂತ ನಾವು ಹಸುನ ಯಾವ ತರ ಟ್ರೀಟ್ಮೆಂಟ್ ಕೊಡ್ತೀವಿ ಅದೇ ತರ ನಾವು ಈ ತರ ಒಂದು ರೋಗ ವಾಹಕಗಳಾದ ಸೊಳ್ಳೆಗಳು ಮತ್ತು ನೊಣಗಳನ್ನ ನಾವು ಅವಾಯ್ಡ್ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು ಚಿಕಿತ್ಸಾ. ಸೊ ಅದಕ್ಕೇನಂದ್ರೆ ನಾಸುಗಳಿಗೆ ಸೂಕ್ತವಾದ ಪರೋಪಜೀವಿ ನಿವಾರಕ ಮದ್ದು ಐವರ್ಮೆಕ್ಟಿನ್ ಅಂತ ಹೇಳ್ತೀವಿ, ಆ ಇಂಜೆಕ್ಷನ್ಸ್ ಕೊಡಬೇಕು. ಆಮೇಲೆ ಮೈ ಮೇಲೆ ಹಾಕುವಂತ ಔಷಧಿಗಳು ಇರ್ಬೋದು, ಈಗ ಉಣ್ಣೆಗಳು ಹೋಗುವಂತ ಪೋರಾನ್ ಅಂತ ಬಂದಿದೆ, ಅದು ಬೆನ್ಮೂಳೆ ಮೇಲೆ ಹಾಕ್ಬಿಟ್ರೆ ಅದು ಫುಲ್ ಸ್ಪ್ರೆಡ್ ಆಗ್ಬಿಟ್ಟು ಮೈ ಮೇಲೆ ಇರ್ತಕ್ಕಂತ ಇದು ಉಣ್ಣೆಗಳೆಲ್ಲ ಹೊಟ್ಟೋಗ್ತವೆ. ಸೊ ಅದರ ಟ್ರೀಟ್ಮೆಂಟ್ ಇರ್ಬೋದು. ಮತ್ತೆ ಪೂರ್ತಿ ಕೊಟ್ಟಿಗೆಗೆ ಉಣ್ಣೆ ನಾಶಕವಾದ ನೊಣ ನಾಶಕಗಳನ್ನ ಸಿಂಪಡಿಸ್ತೇವೆ, ಡಿಸ್ಇನ್ಫೆಕ್ಷನ್ ಮಾಡ್ತಾರೆ ಫುಲ್ ಫಾರ್ಮ್ಗೆ ಫುಲ್ ಕೊಟ್ಟಿಗೆಗೆ ಆ ತರ ಇದು ಮಾಡ್ಬೇಕು. ಮತ್ತೆ ಸಾಧ್ಯ ಆದ್ರೆ ಇದು ಸಾಧ್ಯ ಆದ್ರೆ ಸೊಳ್ಳೆ ಪರ್ದೆ ಉಪಯೋಗಿಸ್ಬೇಕು. ಈ ರೋಗ ಬಂದಾಗ ಸುತ್ತಮುತ್ತ ಕೊಟ್ಟಿಗೆಯಲ್ಲಿ ಸೊಳ್ಳೆ ಪರ್ದೆ ಉಪಯೋಗಿಸ್ಕೊಂಡ್ರೆ ಉಪಯೋಗ ಆಗುತ್ತೆ ಸರ್. ಡಾಕ್ಟರ್, ಈ ಒಂದು ಚರ್ಮಗಂಟು ರೋಗಕ್ಕೆ ಏನಾದ್ರೂ ಮನೆಯಲ್ಲೇ ಮದ್ದು ಅಂತೇವಲ್ಲ, ಆತರ ಏನಾದ್ರೂ ಔಷಧ ಮಾಡ್ಕೊಳ್ಳೋದ ಸಾಧ್ಯತೆ ಉಂಟಾ? ಇದು ಒಳ್ಳೆಯ ಪ್ರಶ್ನೆ ಇದು. ಯಾಕಂದ್ರೆ ಇದು 15-30 ದಿನ ನಾವು ಇದು ಡಿಸೀಸ್ ಅಂದ್ರೆ ರೋಗ 10 ದಿನ ಇರೋದ್ರಿಂದ ಮನೇಲೆ ಏನಾದ್ರು ಮಾಡ್ಕೋಬಹುದು ಅನ್ನೋದು ಇದು ಒಳ್ಳೆ ಪ್ರಶ್ನೆ ಇದು. ಮನೆಯಲ್ಲಿ ಮುಖ್ಯವಾಗಿ ನಾವು ಈ ಚರ್ಮದ ಮೇಲಾಗುವಂತ ಗಂಟುಗಳಿಗೆ ಏನ್ ಮಾಡ್ಬೋದು ಅಂದ್ರೆ, ಚರ್ಮಗಂಟು ರೋಗಕ್ಕೆ ಹಲವಾರು ಆಯುರ್ವೇದಿಕ ಔಷಧಿಗಳು ಮಾರ್ಕೆಟ್ ಅಲ್ಲಿ ಲಭ್ಯವಿದೆ, ಆಯುರ್ವೇದಿಕ ಔಷಧಿಗಳು ಅದನ್ನ ತಗೋಬಹುದು. ಮತ್ತೆ ಮನೆಯಲ್ಲೇ ಕೆಲ ಕಂಡಂತೆ ಮುಲಾಮ್ ಮಾಡ್ಕೋಬಹುದು. ನಾನು ಹೇಳ್ತೀನಿ ನೋಡಿ, ಯಾವ ತರ ಅಂದ್ರೆ ಈಗ ಹಸಿ ಬೇವಿನ ಎಲೆ ಮತ್ತೆ ಒಂದ್ 50 ಗ್ರಾಂ ತುಳಸಿ ಎಲೆ, ಆಮೇಲೆ ಬೆಳ್ಳುಳ್ಳಿ 100 ಗ್ರಾಂ ಅಷ್ಟು ಬೆಳ್ಳುಳ್ಳಿ, ಮತ್ತೆ ಅರಿಶಿನ 50 ಗ್ರಾಂ ಅಷ್ಟು ಅರಿಶಿನ, ಎಲ್ಲವನ್ನು ಚೆನ್ನಾಗಿ ಅರೆದುಬಿಟ್ಟು ಒಂದು 500 ಗ್ರಾಂ ಬೇವಿನ ಎಣ್ಣೆಯಲ್ಲಿ ಮಿಶ್ರಣ ಮಾಡಿ ಈ ಒಂದು ಮಿಶ್ರಣವನ್ನ ದೇಹದ ಚರ್ಮದ ಮೇಲಿರುವ ಗಂಟುಗಳಿಗೆ 10-15 ದಿನ ನಾವು ನಿಯಮಿತವಾಗಿ ಅಂದ್ರೆ ಲೇಪನ ಮಾಡಿದ್ರೆ ಇದು ಗಾಯ ವಾಸಿಯಾಗಲು ಸಹಕಾರಿಯಾಗುತ್ತೆ. ಮತ್ತೆ ಮುಖ್ಯವಾಗಿ ಈ ನೊಣ ಸೊಳ್ಳೆ ಮತ್ತು ಕೂರ್ದಿರಲ್ಲಿ ಇದು ಭಾರಿ ಮುಖ್ಯವಾಗಿ ಕಾರ್ಯನಿರ್ವಹಿಸುತ್ತೆ. ಸೊ ಈ ಮನೆ ಮದ್ದನ್ನ ರೈತರು ಮಾಡಿಕೊಂಡ್ರೆ ಒಂದು ಗಾಯನೂ ವಾಸಿಯಾಗುತ್ತೆ, ಮತ್ತೆ ನೊಣ ಕೂತ್ಕೊಂಡು ಇದು ಬೇರೆ ರಾಷ್ಟ್ರಗಳಿಗೂ ಇದು ರೋಗ ಪ್ರಸರಿಸುವಿಕೆಯನ್ನ ನಾವು ತಡೆಗಟ್ಟಬೇಕು. ಈಗ ಡಾಕ್ಟ್ರೆ, ಈ ಚರ್ಮಗಂಟು ರೋಗ ತಡೆಗಟ್ಟುವ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡ್ಕೊಳ್ಳಿ. ಇದು ಅತ್ಯಂತ ಮುಖ್ಯವಾದ ವಿಚಾರ, ಯಾವ ತರ ತಡೆಗಟ್ಟಬಹುದು ರೋಗನ ಅಂತ. ಸೊ ಈಗ ರೋಗೋದ್ರೇಕ ಅಥವಾ ಔಟ್ ಬ್ರೇಕ್ ಸಮಯದಲ್ಲಿ ನಾವು ಈಗ ಹೊಸ ರೋಗ ಆಗಿರೋದು ಎಲ್ಲಾ ಕಡೆ ಮಾಡಿದಾಗಿನ ರೋಗ ಬಂದ ತಕ್ಷಣ ಒಂದು ಊರಲ್ಲಿ ಮಾಡಿದ್ರು ರಾಸುಗಳ ಸಾಗಾಣಿಕೆ ಅವಾಯ್ಡ್ ಮಾಡಬೇಕು, ಮಾರಾಟ ಸಾಗಾಣಿಕೆನ ಅವಾಯ್ಡ್ ಮಾಡಬೇಕು. ಮತ್ತೆ ಪಶು ಮೇಳ ಜಾತ್ರೆ ರಾಸುಗಳ ಜಾತ್ರೆ ಇದನ್ನೆಲ್ಲ ಕಟ್ಟುನಿಟ್ಟಾಗಿ ಅದನ್ನ ಅವಾಯ್ಡ್ ಮಾಡ್ಬೇಕು. ಆ ಪ್ರಾಣಿನ ತಗೊಂಡು ಹೋಗ್ಬಾರ್ದು, ತಗೊಂಡು ಹೋಗ್ಬಾರ್ದು. ಮತ್ತೆ ಎಲ್ಲಾ ಪ್ರಾಣಿಗಳು ಒಂದೇ ಕಡೆ ಕೂಡೋಕರನು ಮಾಡಬಾರ್ದು. ಸೊ ಅದನ್ನೆಲ್ಲ ಸಾಕಷ್ಟು ಸರ್ಕಾರದು ಮತ್ತು ಜಿಲ್ಲಾಡಳಿತಗಳು ಸಾಕಷ್ಟು ಮಾಡಿದಾರೆ, ಈಗಲೇ ಮಾಡ್ತಾ ಇದ್ದಾರೆ. ಈ ರೋಗ ಕಂಡು ಬಂದ ತಕ್ಷಣ ಜಾತ್ರೆಗಳು ಪಶು ಮೇಳಗಳನ್ನೆಲ್ಲ ತಕ್ಷಣಕ್ಕೆ ನಿಲ್ಲಿಸಬೇಕು. ಆಮೇಲೆ ದನದ ಕೊಟ್ಟಿಗೆಗಳನ್ನ ಸ್ವಚ್ಛಗೊಳಿಸಿ ಸೂಕ್ತವಾದ ಅಂಟು ಜಾಡಿ ಅಂದ್ರೆ ಡಿಸ್ಇನ್ಫೆಕ್ಷನ್ ಅಂಟು ಜಾಡಿಗಳಿಂದ ನಾವು ಫಾರ್ ಎಕ್ಸಾಂಪಲ್ ಈಗ ಉದಾಹರಣೆಗೆ ಸೋಡಿಯಂ ಹೈಪೋಕ್ಲೋರೈಡ್ ಅಂತ ಹೇಳ್ತೀವಿ, ಅಥವಾ ವಿರ್ಕಾನ್ ಅಂತ ಹೇಳ್ತೀವಿ, ಮತ್ತೆ ಅಯೋಡಿನ್ ಸೊಲ್ಯೂಷನ್ಸ್ ಇಂಥವೆಲ್ಲ ಸಿಗ್ತವೆ. ಇದನ್ನ ನಾವು ದಿನನಿತ್ಯ ದಿನಕ್ಕೆ ಒಂದ್ಸಲಿ ಆಗಲ್ಲ ಅಟ್ಲೀಸ್ಟ್ ಒಂದ್ಸಲಿ ನಾವು ಇಡೀ ಕೊಟ್ಟಿಗೆನ ಈ ತರ ನಾವು ಅಂಟು ಜಾಡಿಗಳನ್ನ ನಾವು ಕ್ಲೀನ್ ಮಾಡಬೇಕು ಕೊಟ್ಟಿಗೆನ. ಮತ್ತೆ ಕಾಲಕಾಲಕ್ಕೆ ರಾಸುಗಳ ಮೇಲೆ ಮೈ ಮೇಲೆ ಇರ್ತಕ್ಕಂತ ಪರಾವಲಂಬಿ ಜೀವಿಗಳು, ಉದಾಹರಣೆಗೆ ಈಗ ಉಣ್ಣೆಗಳಿಗೆ ಒಂದು ಚಿಕಿತ್ಸೆವನ್ನು ನೀಡಿ ಪರಾವಲಂಬಿ ಜೀವಿಗಳಿಂದ ನಾವು ರಾಸುಗಳನ್ನ ಮುಕ್ತವಾಗಿಸ್ಬೇಕು. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್ಕಾರದಿಂದ ಈಗ ನಮ್ಮ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಲ್ಲಿ ನಾವು ಒಂದು ಮೇಕೆ ಸಿಡುಬು ಲಸಿಕೆಯನ್ನು ನಾವು ಉತ್ಪಾದಿಸಿದ್ದೀವಿ. ಸೊ ಈ ಲಸಿಕೆ ಈ ರೋಗಕ್ಕೆ ಒಂದು ರಾಮಬಾಣ ಇದ್ದಂಗೆ. ಸೊ ಚಾಚು ತಪ್ಪದೆ ಪಶು ವೈದ್ಯರು ನಿಮ್ಮ ಮನೆ ಬಾಗಿಲು ಬಂದಾಗ ಅವ್ರಿಗೆ ನೀವು ಸಹಕರಿಸಿ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಪ್ರಾಣಿಗಳಿಗೆ ಈ ಲಸಿಕೆಯನ್ನ ಹಾಕ್ಸ್ಕೊಂಡ್ರೆ ಈ ರೋಗ ಬರೋದಿಲ್ಲ. ಒಂದು ಏನೋ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀನಿ ಇಂಗ್ಲೀಷ್ ಅಲ್ಲಿ. ಹೌದೇ, ರೋಗ ತಡೆಗ ತಡೆಗಟ್ಟುವುದೇ ಟ್ರೀಟ್ಮೆಂಟ್ ಗಿಂತ ಬೆಟರ್ ಅಂತ. ಬಟ್ ಇಲ್ಲಿ ಹಂಗಲ್ಲ, ಇಲ್ಲಿ ರೋಗ ತಡೆಗಟ್ಟುವುದೇ ಇಂಪಾರ್ಟೆಂಟ್. ಇದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಗಳಿಲ್ಲ, ಇದು ಮಾತ್ರ ಹೋಗ್ತದೆ. ಹಾಗಾಗಿ ಲಸಿಕೆ ಹಾಕ್ಸ್ಕೊಳ್ಳೋದು ಒಂದು ಅತ್ಯುತ್ತಮ ಒಂದು ಈ ರೋಗ ತಡೆಗಟ್ಟಿಗೆ ಒಂದು ರಾಮಬಾಣ ಇದ್ದಂಗೆ. ನಾನು ರೈತ ಮಿತ್ರರಿಗೆ, ರೈತ ಬಾಂಧವರಿಗೆ ಕೇಳೋದು, ನಿಮ್ಮ ಇರತಕ್ಕಂತ ಪ್ರತಿಯೊಂದು ರಾಸಿಗೂ, ಹಸು ಮತ್ತೆ ಎಮ್ಮೆಗಳಿಗೂ ಈ ಚರ್ಮಗಂಟು ರೋಗದ ವಿರುದ್ಧ ಲಸಿಕೆಯನ್ನ ಹಾಕ್ಸಿ ನಿಮ್ಮ ರಾಸುಗಳನ್ನ ಈ ರೋಗದಿಂದ ಕಾಪಾಡ್ಕೊಳ್ಬೇಕು ಅಂತ ಹೇಳ್ತೀನಿ ನಾನು. ಇದು ಈ ರೋಗದ ತಡೆಗಟ್ಟುವಿಕೆಗೆ ಮುಖ್ಯವಾದ ಕಾರಣ ಒಂದು ಸ್ಟೆಪ್. ಡಾಕ್ಟರ್, ಈಗ ಈ ಚರ್ಮಗಂಟು ರೋಗ ಈಗ ರಾಸುಗಳು ಅಂತ ಯಾವ್ಯಾವ ಪ್ರಾಣಿಗಳಿಗೆ ಅದು ಸಾಮಾನ್ಯವಾಗಿ ಮುಖ್ಯವಾಗಿ ಅದು ಅಂಟ್ಕೊಳ್ತದೆ? ಉತ್ತಮ, ನಾನು ಮೊದಲೇ ಹೇಳಿದಂಗೆ ಸರ್, ಇದು ಪ್ರಮುಖವಾಗಿ ಹಸುಗಳಿಗೆ ಬರ್ತಕ್ಕಂಥ ರೋಗ, ಆಕಳಿಗೆ ಬರ್ತಕ್ಕಂಥ ರೋಗ, ಎಮ್ಮೆಗಳಿಗೂ ಬರ್ತದೆ. ನಮ್ ದೇಶದಲ್ಲಿ ಇದು ಹಸು ಮತ್ತೆ ಎಮ್ಮೆಗೆ ಮುಖ್ಯವಾಗಿ ಬರೋದು. ಈಗ ಬೇರೆ ಕಡೆ ಒಂಟೆಗಳಲ್ಲಿ, ರಾಜಸ್ಥಾನದಲ್ಲಿ ಕೆಲವು ಕಡೆ ಒಂಟೆಗಳಲ್ಲಿ ನೋಡಿದ್ದಾರೆ ಈ ರೋಗ. ಹೌದು. ಆಮೇಲೆ ಕೆಲವು ಕಡೆ ಜಿರಾಫ್ ಇಲ್ಲ, ಅಷ್ಟು ಬಿಟ್ರೆ ಆನೆಗೆ ಬರಲ್ಲ ಸರ್. ಅಂದ್ರೆ ಕಾಡು ಪ್ರಾಣಿಗಳಿಗೆ ಬರುತ್ತೆ? ಕಾಡು ಪ್ರಾಣಿಗಳು ಬರುತ್ತೆ, ಪ್ರಶ್ನೆ ಇದೆ. ಕಾಡು ಪ್ರಾಣಿಗಳಿಗೆ ಬಂದಿಲ್ಲ ಎಲ್ಲೂ. ಸಾಕು ಪ್ರಾಣಿಗಳಿಗೆ, ನಾಯಿಗೆ, ನಾಯಿ ಬೆಕ್ಕು, ನಾಯಿ ಬೆಕ್ಕು ಮನುಷ್ಯ ಯಾರಿಗೂ ಬರಲ್ಲ. ಹಸು ಎಮ್ಮೆ ಅಷ್ಟೇ, ಹಸು ಮತ್ತೆ ಎಮ್ಮೆಗಳಿಗೆ ಮಾತ್ರ. ಇದು ಕುರಿ ಮತ್ತೆ ಮೇಕೆಗೆ? ಕುರಿ ಮತ್ತೆ ಮೇಕೆಗೂ ಬರಲ್ಲ, ಅಲ್ಲೂ ಬರಲ್ಲ, ಅಲ್ಲೂ ಬರಲ್ಲ. ಇದು ಹಿಡುಗು ರೋಗ ಹೇಗಾಗಿರುತ್ತೆ, ಸ್ಪೀಸೀಸ್ ಸ್ಪೆಸಿಫಿಕ್ ಅಂತ ಹೇಳ್ತೀವಿ. ಅಂದ್ರೆ ಒಂದು ಸ್ಪೀಸೀಸ್ ಬಂದ್ರೆ ಅದು ಬೇರೆ ಇನ್ನೊಂದು ಸ್ಪೀಸೀಸ್ ಗೆ ಬರೋದು. ಅಂದ್ರೆ ಕೆಲವು ಇತರದು, ಈಗ ಲಂಪಿ ಸ್ಕಿನ್ ಡಿಸೀಸ್, ಚರ್ಮಗಂಟು ರೋಗದ ವೈರಾಣು ಹಸು ಮತ್ತು ಎಮ್ಮೆನ ಬಿಟ್ರೆ ಬೇರೆ ಯಾವುದೇ ನಮ್ಮ ಜೀವ ಸಂಕುಲಕ್ಕೆ ಇದು ಎಫೆಕ್ಟ್ ಮಾಡೋದಿಲ್ಲ ನಮ್ಮ ಒಂದು ವಾತಾವರಣ. ಆದ್ರೂ ಈಗ ಹಸು, ಆಕಳು ಮತ್ತೆ ಎಮ್ಮೆ ಸಾಕಾಣಿಕೆ ಇವತ್ತು ತುಂಬಾ ಒಳ್ಳೆಯ ಉದ್ಯೋಗ, ಉಪಕಸಬು, ಮತ್ತೆ ಅಷ್ಟೇ ಹಣನು ಕೂಡ ಇಲ್ಲಿ ಖರ್ಚು ಮಾಡಿರ್ತಾರೆ. ಇದು ಯಾವುದೇ ಕಾರಣದಿಂದ ಈ ಪ್ರಾಣಿಗಳಿಗೆ ನಷ್ಟ ಆದ್ರೆ ಕುಟುಂಬಕ್ಕೆ ತುಂಬಲಾರದ ನಷ್ಟ ಆಗಿದೆ. ತುಂಬಲಾರದ ಹೇಳಿದ್ನಲ್ಲ ಸರ್, ಈಗ ಇದು ಭಾರಿ ಅಂದ್ರೆ ಆರ್ಥಿಕವಾಗಿ ತುಂಬಾ ಹಿನ್ನಡೆಯನ್ನ ಉಂಟು ಮಾಡ್ತಕ್ಕಂಥ ರೋಗ ಇದು ರೈತರಿಗೆ. ಆದ್ರೆ ಒಂದು ಹಾಲು ಕಡಿಮೆ ಆಗ್ಬಿಡುತ್ತೆ ಫಸ್ಟ್, ಎರಡನೇದು ಬಂಜೆತನ ಮಾಡುತ್ತೆ, ಕರು ಹಾಕೋ ಹಾಕಲು ಹೇಳಕ್ ಬರೋದಿಲ್ಲ. ನೆಕ್ಸ್ಟ್ ಟ್ರೀಟ್ಮೆಂಟ್ ಕಾಸ್ಟ್ ಜಾಸ್ತಿ ಇದೆ. ಇವೆಲ್ಲವೂ ಮೀರಿ ಹಸು ಸತ್ತೋಗ್ಬಿಟ್ರೆ ಇನ್ನು ತುಂಬಾನೇ ಲಾಸ್ಟ್. ಸೊ ಇದೆಲ್ಲದನ್ನು ಅವಾಯ್ಡ್ ಮಾಡ್ಬೇಕು ಅಂದ್ರೆ, ಈ ರೈತ ಏನ್ ಮಾಡ್ಬೇಕಂದ್ರೆ ಲಸಿಕೆ ಹಾಕ್ಸ್ಕೋಬೇಕು. ನಮ್ಮ ಸಂಸ್ಥೆನಲ್ಲಿ ಒಂದು ಅತ್ಯುತ್ತಮವಾದ ಒಂದು ಉತ್ಕೃಷ್ಟ ಕ್ವಾಲಿಟಿಯ ವ್ಯಾಕ್ಸಿನ್ ಇದೆ. ದಯವಿಟ್ಟು ಈ ಲಸಿಕೆ, ಏನ್ ಲಸಿಕೆ ಅಂತ ಹೇಳಿ, ಇದು ಮೇಕೆ ಸಿಡುಬು ಲಸಿಕೆ ಅಂತ. ಮೇಕೆ ಸಿಡುಬು ಲಸಿಕೆ ಅಂತ, ಇದು ಆಕಳಿಗೆ ಮತ್ತೆ ಎಮ್ಮೆಗೆ ಹಾಕೋದಿದ್ರು ಮೇಕೆ ಸಿಡುಬು ಲಸಿಕೆ ಅಂತ ಹೇಳ್ತಾರೆ. ಇದು ಆಕಳಿಗೆ ಮತ್ತು ಎಮ್ಮೆಗಳಿಗೆ ಹಾಕೋದು ಈ ರೋಗಕ್ಕೆ. ಇದು ಗೌರ್ಮೆಂಟ್ ಆಫ್ ಅಂದ್ರೆ ಭಾರತ ಸರ್ಕಾರವೇ ಈ ಲಸಿಕೆನ ಉಪಯೋಗಿಸಿದ್ರೆ ನಿಯಂತ್ರಣ ಮಾಡಬಹುದು ಅಂತ ಹೇಳಿದ್ರು. ನಾವು 2021 ಮೊದಲನೇ ಸಲ ಈ ರೋಗ ರಾಜ್ಯಕ್ಕೆ ಬಂದಾಗ ಸುಮಾರು ನಾವೇ ಸುಮಾರು ಇಲ್ಲಿವರೆಗೆ ಹೆಚ್ಚುಗಳು 1 ಕೋಟಿ ಡೋಸ್ ಲಸಿಕೆ ನಾವು ಕೊಟ್ಟು ಈಗ ಕಂಪ್ಲೀಟ್ ಈಗ ಒಂದು ನಿಯಂತ್ರಣದಲ್ಲಿ ರೋಗ. ಈ ರೋಗಕ್ಕೆ ಈ ಲಸಿಕೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ತುಂಬಾ ಸಂತೋಷ ಡಾಕ್ಟರ್ BM ಚಂದ್ರನಾಯ್ಕ ಅವರೇ. ಪ್ರಸ್ತುತ ಬೆಂಗಳೂರಿನ ಪಶು ಆರೈಕೆ ಮತ್ತು ಜೈವಿಕ ಸಂಸ್ಥೆಯಲ್ಲಿ ತಾವು ಮುಖ್ಯಸ್ಥರಾಗಿ ಲಸಿಕಾ ಉತ್ಪಾದನಾ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ತುಂಬಾ ಉಪಯುಕ್ತವಾದ, ಅದರಲ್ಲೂ ಚರ್ಮಗಂಟು ರೋಗದ ನಿರ್ವಹಣೆ ಮತ್ತೆ ಅದು ತಡೆಗಟ್ಟುವ ಎಲ್ಲ ಕುರಿತು ಮಾಹಿತಿಯನ್ನ ಮಾಡಿದ್ರಿ. ತುಂಬಾ ತುಂಬಾ ಸಂತೋಷ. ಕೆಲವು ರೈತರು ಇರ್ತಾರೆ, ಡಾಕ್ಟರ್ BM ಚಂದ್ರನಾಯಕ್ ಅವ್ರ ಜೊತೆಗೆ ಮಾತಾಡಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸ್ಕೊಡ್ತೀರಾ ಹೇಳಿ? ನನ್ನ ಸಂಪರ್ಕ ಮೊಬೈಲ್ ನಂಬರ್ 9448779726. ಇನ್ನೊಮ್ಮೆ ಹೇಳಿ, 9448779726. ಇನ್ನೊಮ್ಮೆ ಡಾಕ್ಟರ್ BM ಚಂದ್ರನಾಯ್ಕ ಅವರೇ, ನಮಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು. ಕೆಳಗಡೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇಂದುವರೆಗೂ ರಾಸುಗಳಲ್ಲಿ ಬರುವ ಚರ್ಮಗಂಟು ರೋಗ ಈ ಕುರಿತು ಡಾಕ್ಟರ್ BM ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ತಿಮ್ಮಪ್ಪ ಹೆಚ್ಗೌಡ. ಇನ್ನೀಗ ಕೇಳಿ ಜನಪದ ಸಂಗೀತದಲ್ಲಿ ಕನಕಪುರ ತಾಲೂಕು ಹೊಸದುರ್ಗದ HV ಶ್ರೀನಿವಾಸ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು. Thank you.

ಜಾ